ಹೌದು, ಚಿಕುನ್ಗುನ್ಯಾ ಲಕ್ಷಣಗಳೆಂದರೆ ತೀವ್ರವಾದ ಜ್ವರ, ತಲೆನೋವು ಮತ್ತು ಕೀಲುಗಳಲ್ಲಿ ತೀಕ್ಷ್ಣ ನೋವು ಇದ್ದರೆ ಸೊಳ್ಳೆ ಕಡಿತದಿಂದ ರಕ್ಷಿಸಿ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಖಾತೆ, ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ. ಆಕಾಶವಾಣಿ ಕಲಬುರಗಿ, ವೇಳೆ 6:51. ರಂಗ ಮೊದಲಿಗೆ ನಿತ್ಯ ಮೇಘ ಸಂದೇಶ, ನಂತರ ತಜ್ಞವಾಣಿಯಲ್ಲಿ ವ್ಯಕ್ತಿ ವಿಕಸನದಲ್ಲಿ ಹಾಲಿನ ಪೌಷ್ಟಿಕರು ಸದಾನಂದ ಪೆರ್ಲ, ನಂತರ ಜೇನು ಸಾಕಣೆ ಕುರಿತು ಕಲಬುರಗಿ ಜಿಲ್ಲಾ ತೋಟಗಾರಿಕೆ ಇಲಾಖೆಯ ಉಪನೆರವು ಜಾಹೀರಾತುಗಳು, ನಂತರ ನಿತ್ಯಮೇಘ ಸಂದೇಶ. ಬಾಲ್ ಕಜ್ಜಿ ಹುಳುಕಟ್ಟಿ ಸಾಯಿ ಬಾಲ್ ಗುಳ್ಳೆ ಗಜಕರ್ಣ ಸಾಯಿ ಬಾಲ್ ಕೆಸರು, ನಿಮ್ಮ ಶಾಖೆಯನ್ನು ಸಂಪರ್ಕಿಸಿ ಅಥವಾ ಸಂಪರ್ಕ ಕೇಂದ್ರಕ್ಕೆ ಕರೆ ಮಾಡಿ ದೂರು ದಾಖಲಿಸಿ. ಇಶ್ಯೂಡ್ ಇನ್ ಕೋಟಿ ಕೋಟಿ ಲಾಟ್ರಿ ಬಂದಿದೆ ಅಂತಾರೆ, ಹೇ ಕೋಟಿ ಕೋಟಿ ಲಾಟ್ರಿ ಬಂದಿದೆ ಅಂತಾರೆ, ಯಾರೆ ಯಾವ್ದು ಪಾಸ್ವರ್ಡ್ ಕೊಡಿ ಅಂತ ಕೇಳ್ತಾರೆ, ಯಾವ್ದು ಪಾಸ್ವರ್ಡ್ ಕೊಡಿ ಅಂತ ಎಚ್ಚರವಿರಲಿ ಎಚ್ಚರವಿರಲಿ. ಹಾ ತಿಳಿಯಿರಿ, ರಿಸರ್ವ್ ಬ್ಯಾಂಕಿನ ಏಕನಿಕರ ಅನುಕೂಲಕ್ಕಾಗಿ ಆಸ್ಪತ್ರೆಯಲ್ಲಿ ದೊರೆಯುವ ಸೌಲಭ್ಯ, ಸೇವಾ ಶುಲ್ಕ ವಿವರಗಳ ಪ್ರದರ್ಶನ ಕಡ್ಡಾಯ, ಚಿಕಿತ್ಸೆಗೆ ಮುನ್ನ ಸಂದರ್ಭದಲ್ಲಿ ರೋಗಿ ಮೃತಪಟ್ಟಲ್ಲಿ ಷರತ್ತು ಇಲ್ಲದೆ ಮೃತದೇಹ ನೀಡಬೇಕು. ಹೆಚ್ಚಿನ ಮಾಹಿತಿಗೆ 104 ಬನ್ ಸಕ್ತಿ ಹೆ ಸಜಾ ತಂಬಾಕು ಆಚಿ ಛೋಡೆ ಅಧಿಕ ಜಾನ್ಕಾರಿ ಔರ್ ಮದದ್ ಕೆ ಲಿಯೆ ಟೋಲ್ ಫ್ರೀ ನಂಬರ್ 1. ನಮ್ಮ ಈ ಭಾಗದ ಜಿಲ್ಲೆಗಳಲ್ಲಿ ನಾಳಿನ ವಾತಾವರಣ ಹೆಂಗಿರಬಹುದಾಗ್ಯದ ಅನ್ನೋದನ್ನ ನೋಡೋಣ. ಕಲ್ಬುರ್ಗಿ 35%, ಕೊಪ್ಪಳ, ಬಳ್ಳಾರಿ ಮತ್ತು ನೆರೆಯ ಸೊಲ್ಲಾಪುರ ಜಿಲ್ಲೆಗಳಲ್ಲಿ 10 ಮತದಾರರು ನೀಡ್ತಾ ಇದ್ದಾರೆ. ಕೊಪ್ಪಳ, ಬಳ್ಳಾರಿ, ಸೊಲ್ಲಾಪುರ ಮತ್ತು ಝೈರಾಬಾದ್ಗಳನ್ನು ಹೊರತುಪಡಿಸಿ ಇಂದಿನ ಕಾರ್ಯಕ್ರಮದಲ್ಲಿ ವ್ಯಕ್ತಿ ವಿಕಸನ ಇವರನ್ನ ಸಂದರ್ಶಿಸುವವರು ಡಾಕ್ಟರ್ ಸದಾನಂದ ಪೆರ್ಲ. ಸಂದರ್ಶನ ಹಾಲಿನ ಪೌಷ್ಟಿಕಾಂಶಗಳ ಬಗ್ಗೆ ಮಾತಾಡೋಣ. ಇವತ್ತು ನಮ್ಮೊಡನಿದ್ದಾರೆ ಕಲಬುರಗಿಯ ಮಹಾಗಾಂವ್ ಕ್ರಾಸ್ನ ಹೈನುವಿ ಕಲ್ಯಾಣ್ ಅವರು. ಮೇಡಮ್, ನಿಮಗೆ ಕಾರ್ಯಕ್ರಮಕ್ಕೆ ಸ್ವಾಗತ ಮತ್ತು ನಮಸ್ಕಾರ. ನಮಸ್ಕಾರ. ನಾವು ಕೇಳಿದ್ದೇವೆ ಹಾಲು ಕುಡಿದ್ರೆ ನಮ್ಮ ದೇಹ, ಹಾಲು ಬಹಳ ಮುಖ್ಯ, ಹುಟ್ಟಿನಿಂದ ಸಾಯುವ ತನಕ ಹಾಲನ್ನು ಕುಡಿತೇನೆ ಇರ್ತಾನೆ. ಮೇಡಮ್, ನೀವು ಮೊದಲಿಗೆ ಪಾತ್ರ ತುಂಬಾ ಮುಖ್ಯವಾಗಿರುತ್ತೆ ಸರ್. ಅಂದ್ರೆ ನೀವು ಹೇಳೋ ಪ್ರಕಾರ ದೈಹಿಕವಾಗಿ ಮತ್ತು ಮಾನಸಿಕವಾಗಿ ಸದೃಢವಾಗಿರಬೇಕು, ಉತ್ತಮಕ್ಕೆ ಅಭಿವೃದ್ಧಿಗೆ ಪೋಷಕಾಂಶಗಳು ಬೇಕಾಗುತ್ತಲ್ಲ ಸರ್, ಅದೆಲ್ಲಾನು ಹಾಲಿನ ಪೋಷಕಾಂಶಗಳ ಮುಖಾಂತರ ನಾವು ಪಡಿಬಹುದು. ರೂಪದ ದ್ರವಕ್ಕೆ ನಾವು ಹಾಲು ಅಂತ ಕರಿತೀವಿ ಸರ್. ಅಂದ್ರೆ ಸಸ್ತನಿ ಗ್ರಂಥಿಯಿಂದ ಬಂದಿರತಕ್ಕಂಥ ದ್ರವ ರೂಪದಲ್ಲಿ ಇರ್ತದೆ, ಹಾಗೆ ಅಂತ ನಾವು ತಿಳ್ಕೊಳ್ಬೇಕಾಗ್ತದೆ. ಈಗ ಈ ಹಾಲು ಹಾಲು ಅಂತ ಹೇಳ್ತೇವೆ, ಹಾಲಿನಲ್ಲಿರುವ ಘಟಕಗಳು ಅದೇನು ಪ್ರಮುಖ ಘಟಕಗಳು ಅಂದ್ರೆ ಸರ್? ಪ್ರಮುಖ ಘಟಕಗಳು ಅಂದ್ರೆ ಹಾಲಿನ ಕೊಬ್ಬು ಅಂತ ಹೇಳ್ತೀವಿ, ಮಿಲ್ಕ್ ಫ್ಯಾಟ್ ಅಂತ ಹೇಳ್ತೀವಿ. ಹಾ ಸರ್, ಅಂದ್ರೆ ಸಣ್ಣ ಪ್ರಮಾಣದಲ್ಲಿ ನಾವು ಹಾಲಲ್ಲಿ ಕಾಣಬಹುದು, ಅದು ಅಂತಂದ್ರೆ ಜೀವಸತ್ವಗಳು ಅಂದ್ರೆ ವಿಟಮಿನ್ಸ್ ಅಂತ ಹೇಳ್ತೀವಲ್ಲ ಸರ್, ಅದು ಗಳಿಸ್ತೀವಿ. ಈಗ ಇನ್ನೊಂದು ಪ್ರಶ್ನೆ ಇಲ್ಲಿ ಉದ್ಭವ ಆಗ್ತದೆ, ವ್ಯಕ್ತಿತ್ವ ವಿಕಸನಕ್ಕೆ ಈ ಪ್ರಮುಖ ಘಟಕಗಳು ಗಳಿಸ್ತೀವಿ, ಅದರಲ್ಲಿ ಇರತಕ್ಕಂಥ ಪ್ರಮುಖ ಘಟಕಗಳು ತನ್ನದೇ ಆದ ಒಂದು ಪಾತ್ರವನ್ನು ವಹಿಸುತ್ತೆ, ಅಂದ್ರೆ ಆರೋಗ್ಯ ವರ್ಧನೆಯಲ್ಲಿ. ಮತ್ತೆ ಯಾವ ಯಾವ ಘಟಕಗಳು? ಮಸಲ್ಸ್ ಅಂತ ಹೇಳ್ತೀವಲ್ಲ ಸರ್, ಅದರದ್ದು ಬೆಳವಣಿಗೆಗೂ ಕೂಡ ನಮಗೆ ಸಹಾಯ ಮಾಡುತ್ತೆ. ಅದಕ್ಕೆ ನಮ್ಮ ಹಿರಿಯರು ಹೇಳ್ತಾ ಇದ್ರು ಹಾಲು ಕುಡಿ ಮಗ, ಆದಂತ ಗ್ಯಾಲಕ್ಟೋಸ್ ಇದೆಯಲ್ಲ ಸರ್, ಅದು ಕೂಡ ನಮ್ಮ ಮೆದುಳಿನ ಬೆಳವಣಿಗೆಯಲ್ಲಿ ಸಹಾಯ ಮಾಡುತ್ತೆ. ಈ ಕಾರಣಕ್ಕಾಗಿ ಈ ತರ ಕುಡಿಸಿರಿ ಅಂತ ಅಂದ್ರೆ, ತಾಯಿಯ ಹಾಲು ಕೂಡ ಇದೇ ರೀತಿ ಬಹಳ ಪ್ರಮುಖವಾಗಿ ಗ್ಯಾಲಕ್ಟೋಸ್ ಅಂಶ ಒಳ್ಳೇದು ಅಂತ. ಈಗ ನೀವು ಒಂದು ಮಾತು ಹೇಳಿದ್ರೆ, ಹಾಲಿನಲ್ಲಿ ಖನಿಜಾಂಶ ಇದೆ, ಖನಿಜಾಂಶ ಇದೆ ಅಂತ, ಯಾವ್ದೆಲ್ಲ ಸರ್ ಹಾಲಿನಲ್ಲಿ? ಅದರಲ್ಲಿ ಬಂದು ಮ್ಯಾಗ್ನೀಷಿಯಂ ಮತ್ತೆ ಜಿಂಕ್ ಆಮೇಲೆ ಸೆಲೆನಿಯಂ ಸಹ ಇದರಲ್ಲಿ ಇರುತ್ತೆ ಸರ್. ಅಂದ್ರೆ ಕ್ಯಾಲ್ಸಿಯಂ ನ ಪಾತ್ರ ಏನು? ಇದೇನ್ ಮಾಡುತ್ತೆ ಅಂದ್ರೆ ಕ್ಯಾಲ್ಸಿಯಂ ಸಮೃದ್ಧವಾಗಿರೋದ್ರಿಂದ ಮೂಳೆಗಳನ್ನ ಬಲಿಷ್ಠಗೊಳಿಸಲು ಸಹಾಯವಾಗುತ್ತೆ. ಕಾಣಬಹುದು ತುಂಬಾ ಜನ ಥೈರಾಯ್ಡ್ ಸಮಸ್ಯೆಯಿಂದ ಎಲ್ಲ ಬಳಲ್ತಾ ಇರ್ತಾರಲ್ವ, ಥೈರಾಯ್ಡ್ ಸಮಸ್ಯೆಯಿಂದ ಬಳಲುತ್ತಿರುವವರು ಕೂಡ ತಮ್ಮ ದೇಹಕ್ಕೆ ಬೇಕಾಗಿರತಕ್ಕಂತ ಅಯೋಡಿನ ಅರ್ಧಕ್ಕಿಂತ ಹೆಚ್ಚಿನಷ್ಟು ನಾವು ಪಡಿಬಹುದು. ಅದಕ್ಕೋಸ್ಕರ ಹಾಲು ಮತ್ತು ಹಾಲಿನ ಉತ್ಪನ್ನಗಳನ್ನು ನಡೆಸ್ತೀವಿ ಸರ್. ಯಾವ್ದೆಲ್ಲ? ಅದರಲ್ಲಿ ನೀರಿನಲ್ಲಿ ಕರಗುವಂತಹ ಜೀವಸತ್ವಗಳು ಮತ್ತು ಕೊಬ್ಬಿನಲ್ಲಿ ಕರಗುವಂತಹ ಜೀವಸತ್ವಗಳು. ಜೀವಸತ್ವ ಎ, ಡಿ, ಇ ಅಂಡ್ ಕೆ ಬಂದು ಕೊಬ್ಬಿನಲ್ಲಿ ಕರಗುವಂತಹ ಜೀವಸತ್ವಗಳು. ಈ ರೀತಿಯಾಗಿ ನಾವು ಜೀವಸತ್ವ ಕೊರತೆಯಿಂದಾಗಿ ಕೆಲವು ರೋಗಗಳನ್ನು. ಯಾವ ಯಾವ ರೋಗಗಳು ಮುಖ್ಯವಾಗಿ? ಜೀವಸತ್ವಗಳ ಕೊರತೆಯಿಂದಾಗಿ ಆಮ್ಲಜನಕ ಸಾಗಿಸ್ತಾ ಇರುತ್ತೆ. ಹೌದು ಸರ್, ಜೀವಸತ್ವಕ್ಕೆ ಕೊರತೆಯಿಂದ ಆ ಸಮಸ್ಯೆಯನ್ನು ನಾವು ಎದುರಿಸಬಹುದು. ನೀವು ಹೇಳೋ ಪ್ರಕಾರ ಹಾಲಿನಲ್ಲಿ ಎಷ್ಟು ವಿಧಗಳಿವೆ? ಹಾಲಿನಲ್ಲಿ ಇವಾಗ ಮಾರುಕಟ್ಟೆಯಲ್ಲಿ ತುಂಬಾ ವಿಧಗಳು ಲಭ್ಯ ಇದೆ ಸರ್. ಅದರಲ್ಲಿ ನಾವು ಫುಲ್ ಕ್ರೀಮ್ ಹಾಲು ಅಂತ ಹೇಳ್ತೀವಲ್ಲ ಸರ್, ಅದರ ಆಧಾರದ ಮೇಲೆ ನಾವು ಹಾಲನ್ನ ಬೇರೆ ಬೇರೆ ವಿಧಗಳಾಗಿ ವಿಂಗಡಿಸ್ತೀವಿ. ಇನ್ನೊಂದು ಎಲ್ಲರೂ ಕರೆಸಿ ಅಂದ್ರೆ ನಾವು ಕೋಲ್ಡ್ ಮಾಡಿ ಕುಡಿಯೋದ್ರಿಂದ ಅಸಿಡಿಟಿಗೆ ಪರಿಹಾರ ಕಾಣಬಹುದು ಸರ್. ಅದಾದ್ಮೇಲೆ ಇನ್ನೊಂದು ಅಂದ್ರೆ ಇವಾಗ ಹಾಲಿನ ಸಹ ನಮ್ಮ ದೇಹಕ್ಕೆ ಲಭ್ಯವಾಗುತ್ತೆ. ಅದ್ರ ಜೊತೆಗೆ ಒಳ್ಳೆ ನಿದ್ರೆ ಮಾಡಲು ಮತ್ತು ಏನಾದ್ರೂ ಒತ್ತಡಗಳೆಲ್ಲ ಇದ್ದಾಗ ಈ ಹಾಲು ಕುಡಿಯೋದ್ರಿಂದ ನಾವು ಎರಡು ಬೆರೆತಾಗ ಏನಾಗುತ್ತೆ, ಹಾಲಿನ ಗುಣಮಟ್ಟ ಇನ್ನೂ ಹೆಚ್ಚಿಗಾಗುತ್ತೆ. ಹೆಚ್ಚಿಗಾಗಿರ್ತಕ್ಕಂತ ಹಾಲನ್ನ ನಾವು ಸೇವನೆ ಮಾಡೋದ್ರಿಂದ ಗುಣಕಾರಿ ಅಂತ ಹೇಳ್ತಾರೆ. ಏನಕ್ಕೆ ಅಂದ್ರೆ ಇದರಲ್ಲಿ ಆಂಟಿವೈರಲ್ ಮತ್ತು ಬ್ಯಾಕ್ಟೀರಿಯಾ ನಿರೋಧಕ ಅಂದ್ರೆ ಬ್ಯಾಕ್ಟೀರಿಯಾ ನಿರೋಧಕ ಶಕ್ತಿ ಹೆಚ್ಚುತ್ತದೆ ಅಂತ ಒಂದು ಮಾತಿದೆ. ಹೌದು ಸರ್, ಯಾಕಂತಂದ್ರೆ ಅರಿಶಿನದಲ್ಲಿ ಒಂದು ಕರ್ಕ್ಯುಮಿನ್ ಎಂಬ ಅಂಶ ಇರುತ್ತೆ. ಏನಾಗುತ್ತೆ ಅಂತಂದ್ರೆ ಅನೇಕ ರೋಗಗಳಿಂದ ರಕ್ಷಿಸಲು ಮತ್ತು ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸಲು ನಮಗೆ ಸಹಾಯ ಮಾಡುತ್ತೆ. ಹೌದು ಸರ್, ಅಂದ್ರೆ ಅರಿಶಿನದ ಹಾಲು ಅರಿಶಿನದ ಹಾಲು ಸೇರಿಸಿ ಕುಡಿಬೇಕು ಸರ್. ಏನಕ್ಕಂತಂದ್ರೆ ಅದು ಆರಂಭಗಳನ್ನು ನಾಶ ಮಾಡುವ ಅಂತ ಒಂದು ಶಕ್ತಿ ಕರ್ಕ್ಯುಮಿನ್ ಅಲ್ಲಿ ಇರುತ್ತೆ ಸರ್. ಅಂದ್ರೆ ಹಾಲಿನ ಅಂಶಗಳನ್ನು ಕಾರಕ ಕೋಶಗಳನ್ನು ನಾಶ ಮಾಡುವಂತ ಶಕ್ತಿ ಇರಲಿರುತ್ತೆ. ಇನ್ನೊಂದು, ಈಗ ಹಾಲು ಕುಡಿದ್ರೆ ಒಳ್ಳೆ ನಿದ್ದೆ ಬರ್ತದೆ. ಅರಿಶಿನದ ಹಾಲು ಅಂದ್ರೆ ನಿದ್ರಾಹೀನತೆ ಸಮಸ್ಯೆಯಿಂದ ಬಳಲುತ್ತಿದ್ರು ಅಥವಾ ರಾತ್ರಿ ನಿದ್ದೆ ಚೆನ್ನಾಗಿ ಆಗ್ತಿಲ್ಲ ಅಂತೆಲ್ಲ ಹೇಳಿದ್ರೆ ಅವರಿಗೆ ನಾವು ಅರಿಶಿನಕ್ಕೆ ಹಾಕೊಂಡು ಕುಡಿಬೇಕು. ಹೌದು, ಆಯುರ್ವೇದದಲ್ಲಿ ಇದನ್ನು ಬಹಳ ಪ್ರಮುಖವಾಗಿ ಹೇಳ್ತಾರೆ ಅಲ್ವಾ. ಅದ ಕಾರಣ ಇಷ್ಟೆಲ್ಲ ನಾವು ಒಂದು ನೈಸರ್ಗಿಕವಾದ ಸಿಗುವಂತ ಸಂಪೂರ್ಣ ಆಹಾರ ಅಂತ ಹೇಳ್ತೀವಿ. ಅದಕ್ಕೆ ನಾವು ಹಾಲನ್ನು ಅಮೃತಕ್ಕೆ ಸಮಾನ ಅಂತಾನು ಹೇಳ್ತೀವಿ. ಹಾಗಾಗಿ ಹಾಲಿನಲ್ಲಿರುವಂತ ಎಲ್ಲಾ ಪೋಷಕಾಂಶಗಳು ಮಾನವನ ಸರ್ವತೋಮುಖ ಅಭಿವೃದ್ಧಿಗೆ ತುಂಬಾ ಸಹಾಯ ಮಾಡುತ್ತೆ. ಹೌದು ಸರ್, ಹಾಗಾಗಿ ನಾವು ವ್ಯಕ್ತಿ ವಿಕಸನದಲ್ಲಿ ಹಾಲಿನ ಪೌಷ್ಟಿಕಾಂಶಗಳ ಪಾತ್ರ ತುಂಬಾ ಮುಖ್ಯವಾದದ್ದು ಅಂತ ಹೇಳ್ತೀವಿ. ಯಾವ ರೀತಿಯ ಆ ರೋಗಗಳನ್ನೆಲ್ಲ ಗುಣಪಡಿಸಲಿಕ್ಕೆ ಸಾಧ್ಯ ಇದೆ ಅನ್ನೋದರ ಬಗ್ಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಕೇಳುಗರು ಸರ್. ನಮ್ಮನ್ನ ಕೇಳಿದಿರಿ. ಇವರನ್ನ ಸಂದರ್ಶಿಸಿದವರು ಡಾಕ್ಟರ್. ಜೇನು ಸಾಕಣೆ ಈ ಕುರಿತು ಕಲಬುರಗಿ ಜಿಲ್ಲಾ ತೋಟಗಾರಿಕಾ ಇಲಾಖೆಯ ಉಪನಿರ್ದೇಶಕರಾದ ಕರ್ಲಾ. ಆತ್ಮೀಯ ಕೇಳುಗರಿಗೆಲ್ಲ ನಮಸ್ಕಾರ. ಇಂದು ಸರ್ ನಿಮಗೆ ಕಾರ್ಯಕ್ರಮಕ್ಕೆ ಸ್ವಾಗತ ಮತ್ತು ನಮಸ್ಕಾರ. ನಮಸ್ಕಾರ ಕೇಳುಗರೆ. ಜೇನು ವ್ಯವಸಾಯದ ಬಗ್ಗೆ ಹೆಚ್ಚಿನ ತಿಳುವಳಿಕೆ ಮತ್ತು ಒಂದು ಉದ್ಯಮದ ಹಾದಿಯನ್ನು ಕಂಡುಕೊಳ್ಳಲು ಕೇಂದ್ರ ಸರ್ಕಾರ ಈ ರೀತಿಯ ಒಂದು ಮಿಷನ್, ಚಿಕ್ಕ ಹಿಡುವಳಿದಾರರಿಗೆ ಅಥವಾ ಕಡಿಮೆ ಜಮೀನು ಇರತಕ್ಕಂತಹ ರೈತರಿಗೆ ಒಂದು ಇನ್ನೊಂದು ಆದಾಯದ ಮೂಲವಾಗಿ, ಸಣ್ಣ ರೈತರಿಗೆ ಮತ್ತು ಭೂ ಹಿಡುವಳಿ ಇಲ್ಲದೆ ಇರತಕ್ಕಂತಹ ಒಂದು ಕಾರ್ಮಿಕ ವರ್ಗದವರಿಗೆ ಇದು ಹೆಚ್ಚಿನ ಲಾಭ. ಇದು ಏನಾಗಿದೆ ಅಂದ್ರೆ ಜೇನು ಸಾಕಾಣಿಕೆ ಒಂದು ಇಲ್ಲದೆ ಹೋದರೆ ಅಂತಕ್ಕಂತ ಒಂದು ಪರಿಸ್ಥಿತಿ ಬಗ್ಗೆ ಏನಾಗ್ತದೆ. ಇದಕ್ಕೆ ಕಾರಣ ಏನಂತಂದ್ರೆ ಮಧು ಇಲ್ಲದೆ ಹೋದರೆ ಹೂಗಳಿಂದ ಪರಾಗಸ್ಪರ್ಶನ ಅಥವಾ ಪ್ರಾಮುಖ್ಯತೆಯನ್ನ ನೀಡಲಾಗಿದೆ. ಅಲ್ಲದೆ ಬಹಳಷ್ಟು ಹಣ್ಣಿನ ಮತ್ತು ತರಕಾರಿಯ ಒಂದು, ಅಲ್ಲದೆ ಇದರ ಒಂದು ಉಪ ಉತ್ಪನ್ನಗಳು ನಮಗೆ ಸಾಮಾನ್ಯವಾಗಿ ಜನರಿಗೆ ಗೊತ್ತಿರತಕ್ಕಂಥದ್ದು ಜೇನು, ಜೇನಿನ ವಿಷ ಕೂಡ ಎಕ್ಸ್ಟ್ರಾಕ್ಟ್ ಮಾಡಿ ಅದನ್ನು ಕೂಡ ಒಂದು ಈ ಔಷಧಿಯ ಗುಣವಾಗಿ ಪರಿಗಣಿಸಿ ಇದನ್ನ ಉಪಯೋಗ. ಮೋದಿಯವರು ರಾಷ್ಟ್ರೀಯ ಜೇನು ಸಾಕಾಣಿಕೆ ಮತ್ತು ಮಧು ಮಿಷನ್ ಎಂಬುದನ್ನು ಪ್ರಾರಂಭ ಮಾಡಿ ರೈತರಿಗೆ ಈ ಲಾಭವನ್ನು ಮುಟ್ಟಿಸಬೇಕು. ಮಿನಿ ಮಿಷನ್ 1, ಮಿನಿ ಮಿಷನ್ 2 ಮತ್ತು ಮಿನಿ ಮಿಷನ್ 3 ಅಂತಕ್ಕಂತ ಒಂದು ವಿಭಾಗವನ್ನಾಗಿ ಈ ಯೋಜನೆ ವೈಜ್ಞಾನಿಕವಾಗಿ ಜೇನು ಕೃಷಿ ಮಾಡಲಿಕ್ಕೆ ಪೂರಕವಾದಂತಹ ಚಟುವಟಿಕೆಗಳನ್ನ ಈ ಒಂದು ಕ್ಯಾಟಗರಿಯಲ್ಲಿ ಪ್ರತ್ಯೇಕವಾದ ಪ್ರೈವೇಟ್ ಗುಂಪುಗಳಾಗಿರಬಹುದು, ರೈತ ಗುಂಪುಗಳಾಗಿರಬಹುದು ಅಥವಾ ಈ ಕೃಷಿ ಚಟುವಟಿಕೆಗಳು ಮಿನಿ ಮಿಷನ್ 1 ವಿಭಾಗದಲ್ಲಿದೆ. ಇದರಲ್ಲಿ ಹನಿ ಒಂದು ಏನು ಚಟುವಟಿಕೆ ಮಾಡಲಿಕ್ಕೆ ಈ ಮಿನಿ ಮಿಷನ್ 2 ಅಂತಕ್ಕಂತಹ ಒಂದು ಚಟುವಟಿಕೆಗಳಲ್ಲಿ ಅಂದ್ರೆ ಒಂದು ಲಾಭದಾಯಕ ಕೃಷಿ ಅಂದ್ರೆ ಉತ್ಪಾದನೆ ಹಂತ ಆಗಿರಬಹುದು ಅಥವಾ ಅದನ್ನ ಬ್ರ್ಯಾಂಡಿಂಗ್ ಮಾಡೋದಾಗ್ಲಿ, ಈಗ ಒಂದು ಸಂಘದಿಂದ 30 ಲಕ್ಷದ ಒಂದು ಘಟಕದ ಮೊತ್ತವಾಗಿದ್ದು ಅದಕ್ಕೂ ಕೂಡ ಸಹಾಯಧನ ನೀಡತಕ್ಕಂತದ್ದಿದೆ. ಅದು ಅಲ್ಲದೆ ಈ ಕಿಟ್ಗಳನ್ನು ಹಾಕಲಿಕ್ಕೆ ಕೂಡ ಇದರಲ್ಲಿ ಸಹಾಯಧನ ನೀಡಲಾಗ್ತದೆ. ಅಲ್ಲದೆ ಈಗಾಗಲೇ ಚಾಲ್ತಿಯಲ್ಲಿ ಇರತಕ್ಕಂತ ಶೀತಲೀಕರಣ ಘಟಕಗಳನ್ನು ಕೂಡ ಈ ಒಂದು ಜೇನು ಕೃಷಿಗೆ ಸಂಬಂಧಿಸಿ ಅದನ್ನೆಲ್ಲವನ್ನು ಕೂಡ ಈ ಜೇನು ಕೃಷಿಗೆ ಪೂರಕವಾದಂತ ಜೇನು ಹುಳಗಳಿಗೆ ಆಗ್ತಕ್ಕಂತ ರೋಗಗಳಿಗೆ ಏನಾಗಿದೆ, ತಾವು 3 ವಿಭಾಗಗಳಲ್ಲಿ ವ್ಯತ್ಯಾಸವನ್ನು ತಾವು ಗಮನಿಸಿದ್ರಿ. ಒಂದನೇ ಇದರಲ್ಲಿ ಪ್ರೊಡಕ್ಟ್ ಇತ್ತೀಚಿನ ಹೊಸ ಜೇನು, ಅದರಲ್ಲಿ ಸಾಕಷ್ಟು ತಳಿಗಳಿವೆ, ಅದರಲ್ಲಿ ಏನಾದರೂ ರೋಗ ಬರ್ತದೆ ಪೂರಕವಾದಂತಹಗಳನ್ನು ಪಡೆಯಲಿಕ್ಕೆ ವ್ಯಕ್ತಿಗಳಿಗೆ ಸಂಘಗಳಿಗೆ ಏನು ಅರ್ಹತೆಗಳು ಬೇಕಾಗ್ತದೆ ಅಂತ. ಸಾಮಾನ್ಯವಾಗಿ ಕೃಷಿಕರಾಗಿರ್ಬೋದು, ಆಧಾರಿತ ತರಬೇತಿ ತೆಗೆದುಕೊಂಡಂತ ರೈತರಿಗೆ ಹೆಚ್ಚಿನ ಒಂದು ಇದರ ಜ್ಞಾನ ಸಿಗಲಿ ಅನ್ನತಕ್ಕಂತ ಉದ್ದೇಶದಿಂದ ಮಡಿಕೇರಿಯ ಭಾಗಮಂಡಲ ಆಗಿರಬಹುದು ಮತ್ತು ಉತ್ತರ ಕರ್ನಾಟಕ ಭಾಗದಲ್ಲಿ ಧಾರವಾಡ ಜಿಲ್ಲೆಯಲ್ಲಿ ಕೂಡ ಒಂದು ತರಬೇತಿ ಕೇಂದ್ರ ಇದೆ. ರಾಷ್ಟ್ರೀಯ ಇದಕ್ಕೋಸ್ಕರನೇ ಉತ್ಕೃಷ್ಟ ಕೇಂದ್ರವೊಂದು ಕೂಡ ಸ್ಥಾಪನೆಯಾಗಿದೆ. ಹರಿಯಾಣದ ಕುರುಕ್ಷವಾರ ಅಥವಾ 3 ದಿನದ ತರಬೇತಿ ಅಥವಾ 1 ತಿಂಗಳ ತರಬೇತಿ ಕೂಡ ಪಡಿಬಹುದು. ಈಗ ರಾಷ್ಟ್ರೀಯ ಜೇನು ತಕ್ಕಂತ ನಿತ್ಯ ಹರಿದ್ವರ್ಣ ಕಾಡುಗಳಾದಂತ ಅಂತ ಪ್ರದೇಶಗಳು ಬಹಳ ಸೂಕ್ತ ಆಗಿರ್ತದೆ, ಬಹಳ ಮುಖ್ಯ ಪಕ್ಕವಾಗ್ತದೆ. ಸೊ ಹಾಗಾಗಿ ಈ ತರದ್ದು ನಾವು ನಮ್ಮ ದಕ್ಷಿಣ ಭಾಗದಲ್ಲಿ ಈ ಮಡಿಕೇರಿ ಆಗಿರಬಹುದು, ಉತ್ತರ ಭಾಗದಲ್ಲೂ ಕೂಡ ಸಾಕಷ್ಟು ಧಾರವಾಡ ಆಗಿರಬಹುದು, ನಮ್ಮ ಬೀದರ್ ಆಗಿರಬಹುದು, ಕೆಲವೊಂದು ಸ್ಥಳದಲ್ಲಿ ಕೂಡ ಜೇನು ಕೃಷಿ ಅವಕಾಶ ನಮ್ಮ ರಾಜ್ಯ ಸರ್ಕಾರದ ಯೋಜನೆಯಲ್ಲಿದೆ. ಸೊ ಹಾಗಾಗಿ ಹೆಚ್ಚಿನ ರೈತರು ಇತ್ತೀಚೆಗೆ ಈ ಒಂದು ಚಟುವಟಿಕೆ ಮಾಡಲಿಕ್ಕೆ ಇದು ಅಂತ ತಾವು ಹೇಳಿದಿರಿ. ಇಷ್ಟರವರೆಗೆ ಮಾಹಿತಿಯನ್ನು ಹಂಚಿಕೊಂಡದಕ್ಕಾಗಿ ನಿಮಗೆ ಹೃತ್ಪೂರ್ವಕ ವಂದನೆಗಳು. ಶ್ರೀಮತಿ ಲಕ್ಕಮ್ಮ ಸಿಂದಿಗೆ ಮತ್ತು ಸಂಗಡಿಗರಿಂದ ಸಂಪ್ರದಾಯದ ಪದಗಳು. ನೀವು ಜೋರೆಂದು ಪಾಡಿರಿ ಶಂಭು ತಂಗ ಜೋ ಜೋ, ಜೋನಂದು ಪಾಡಿರಿ ಶಂಭು ಮುಕ್ತಂಗ ಜೋ ಜೋಯ್, ನೀವು ಜೋ ಜೋ ತೆಂಗು ಬಾಳೆ ಮೀರಿ ನಾಳ ಬಂಡಿ ನೂರಂದು ಜೋ, ಇದವಲ್ಲಳು ತನ್ನ ಸತಿಯಾಳ ಜೋ ಜೋ, ಶಿವನ ತೋರಿಯಾಳ ತನ್ನ ಸತಿಯಾಳ ಜೋ ಜೋಯ್, ಮೃತೇನು ಪಾಲೋಳು ಸಿಂಧು ಬಲ್ಲಳು ಅವರು ಮೇಲಾದಿ ಶರಣೇರು ಬಂದರ ಬಾಗಿಣ ಕಾಜೋ ಜೋ, ನಿಮಿಸಿ ಗಡ ಮುದ್ದೇನ ಸಾಡ ಶಿಸ್ತಲ್ಲಿ ದರ ಶಾನು ಕಾವಿ ಪಾವಾಡ, ನಮನ ಧುಳಿ ಸ್ವರನ ಜೋ ಜೋ, ಮುದಳಿ ಮಾಡಿಕೊಳ್ಳೋ ನೀನ ಮನದಳಿ ವಯಗಿ ಕದರಿ ರೇ ಮೌವ, ಸತಿ ಕಂಡ ಕೂಡಿಸೋ ಕೂಡಿ ಬಾಲಕಿಯ ಲಗೆ ಶರಣರು ಬಂದರ ಬಾಗಿಣ ಕಾಜೋ ಜೋ, ಮಲಿಕಟ್ಟೋ ಸಡಲಿ ಸೋಮಣಿ ಮಾಡುತ್ತಲೆ ಶಿವನು ಕಿರಿವಿರಿ ಕೂಸಾಗಿ ಮರಿಯ ಉಂಬುತ್ತಾರೆ, ಬಂದರ ಬಾಗಿಣ ಕವರು ತಂದಾರು ಚಣಕ ಹೆಜ್ಜಾಳಿಲ್ಲದ ಮುತ್ತ ತಂದಾರು ಶಿವನ ಪಾದ ಜೋಜೋ. ಇದೇ ಕಲಾವಿದರು ಕೋಲಣ್ಣ ಕೋಲೆ ಲಘು ಮಾಡಿ ಗಾಡಿ ಊರಿವಾಗೆ ಇಳದಾರೆ ಕೋಲಣ್ಣ ಕೋಲ ಬೆಂಗಳೂರಣ್ಣ ಕೋಲೆ ಬೆಂಗಳೂರು ಗಾಗೇಡಾರೆ ಕೋಲಣ್ಣ ಕುಂಗ ಕೋಲಣ್ಣ ಕೋಲ ಸಾಲಿ ಕಟು ಸಾರೆ ಬರಡಿಂಗ ತಾಯಿ ತಂದಿ ಅಂಬಾಲ ಮರುಸ್ಯಾನೆ ಕೋಲಣ್ಣ ಕೋಲೆ ತಾಯಿ ತಂದಿ ಉದಾರೆ ಕೋಲಣ್ಣ ಕೋಲೆ ಆನಿ ಮೇಲ ಮೆರಣಿಗೆ ತೆಗುದಾರೆ ಬೆಂಗಳೂರಲ್ಲ ಮೆರುಸ್ಯಾರೆ ಕೋಲಣ್ಣ ಕೋಲೆ ಬೆಂಗ ಮೆರುಸ್ಯಾರೆ ಕೋಲಣ್ಣ ಕೋಲ ಬೆಂಗಳೂರಲ್ಲ ಮೋಟಾರ ಖರೀದಿ ಮಾಡ್ಯಾರೆ ಕೋಲಣ್ಣ ಕೋಲ ಮೋಟಾರೆ ಕೋಲಣ್ಣ ಕೋಲ ಮೋಟಾರದಾಗ ಮೆರಳಿ ತಗುದಾರೆ ಕಾಗೌಡಾರ ಕೈಯ ಮುಗುದ ಕೋಲಣ್ಣ ಕೋಲೆ ಶರಣ ಗೌಡಾರ. ಈಗ ಕೇಳಿ ನಿತ್ಯಮೇಘ ಸಂದೇಶ.